ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳುವರಿ ಕುರಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವರಿ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ. 7:25 ಜನಪದ ಗೀತೆಗಳು, ಗಡ್ಡೆಪ್ಪ ಭಾವಿಕಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ಕಂಡು ಬರತಕ್ಕಂತ ಪ್ರಮುಖ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ, ಯಾವ್ಯಾವ ಒಂದು ಕಾಲದಲ್ಲಿ ಯಾವ್ಯಾವ ರೋಗಗಳು ಕುರಿಗಳಲ್ಲಿ ಕಾಡ್ತಾ ಇರ್ತವೆ ಅಂತಕ್ಕಂತ ವಿಚಾರವಾಗಿ ನಮ್ಮ ಕುರಿ ಸಾಕಾಣಿಕೆದಾರರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳಂತ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಮ್ಮ ಕುರಿ ಸಾಕಾಣಿಕೆದಾರರಿಗೆ ಏನಿಸುತ್ತೆ, ರಾಯಚೂರು ಜಿಲ್ಲೆಯಲ್ಲಿ ಕುರಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದ ಅಂತಿರೋ ಅಥವಾ ಕಡಿಮೆ ಆಗ್ತಾ ಇದೆ? ಹೆಚ್ಚು ಆಗ್ತಾ ಇದೆ ಸರ್. ಯಾಕಂದ್ರೆ ಈ ಕುರಿ ಸಾಕಾಣಿಕೆ ಒಂದು ಲಾಭದಾಯಕ, ಈ ನಮ್ಮ ಪಶು ಸಂಗೋಪನೆ ಇಲಾಖೆಯ ಸಂಬಂಧಪಟ್ಟಿದ್ದು ಯಾವ ಉಪಕಸಬುಗಳು ಇದಾವೆ ಅದರಲ್ಲಿ ಕುರಿ ಸಾಕಾಣಿಕೆ ಮತ್ತೆ ಹಂದಿ ಸಾಕಾಣಿಕೆ ಇವು ಎರಡಕ್ಕೇನೆ ಲಾಭದಾಯಕ ಅಂತ ನಾವು ನೋಡ್ತಾ ಇದೀವಿ ಸರ್. ಕುರಿ ಸಾಕಾಣಿಕೆಯಿಂದ ಲಾಭ ಇರೋ ಕಾರಣ ಎಲ್ಲರೂ ಕುರಿ ಸಾಕಾಣಿಕೆ ಮೇಲೆ ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಒಂದು ಬಹಳಷ್ಟು ಸಿವಿಯರ್ ಅಂದ್ರೆ ಬಹಳಷ್ಟು ಬೇಸಿಗೆ ಇರುತ್ತೆ, ಇಲ್ಲಿ ಶಾಖ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಅಂತ ಹೇಳ್ಕೊಳ್ಳೋ ಮಳೆ ಏನಾಗುದಿಲ್ಲ. ಮುಖ್ಯವಾಗಿ ನಮ್ಮ ಜಿಲ್ಲೆ ಸಂಬಂಧಪಟ್ಟಂಗೆ ಯಾವ ತಳಿ ಇಲ್ಲಿ ಕುರಿ ಜಾಸ್ತಿ ಸಾಕಾಣಿಕೆ ಇದೆ ಅಂತೀರಿ? ಇದರಲ್ಲಿ ಇಲ್ಲಿ ಲೋಕಲ್ ತಳಿಯ ಇದು ಕೆಂಗುರಿ ಅಂತ ಹೆಸರು, ಕೆಂಪು ಬಣ್ಣದ ಕುರಿಗಳು. ಈ ಕುರಿ ಮಾಂಸನು ಬಹಳ ಒಳ್ಳೆ ಡಿಮಾಂಡ್ ಇದೆ. ಆಮೇಲೆ ಈ ನಮ್ಮ ಕ್ಲೈಮೇಟ್ಗೆ, ಈ ವಾತಾವರಣಕ್ಕೆ, ಈ ಉಷ್ಣಾಂಶಕ್ಕೆ ಹೊಂದಿಕೊಂಡಿರುತ್ತವೆ. ಕೆಂಗುರಿ ಸರ್. ಬೇರೆ ಬೇರೆ ತಳಿಗಳು ಇದಾವ ಮತ್ತೆ ಇಲ್ಲಿ ಜಿಲ್ಲೆಯಲ್ಲಿ ಸಾಕಾಣಿಕೆ ಇದೆಯಾ ಹೆಚ್ಚು ಅಂದ್ರೆ? ಇದೇ ಮುಖ್ಯವಾಗಿ ಇದೇ ಕುರಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕುರಿ ಸಿಗೋದು ಜಾಸ್ತಿ. ಇನ್ನ ಮುಖ್ಯವಾಗಿ ಕುರಿಗಳಿಗೆ ಬರ್ತಕ್ಕಂತ ಪ್ರಮುಖ ರೋಗಗಳು ಜಿಲ್ಲೆಯಲ್ಲಿ ಬಹಳಷ್ಟು ವರ್ಷದಿಂದ ಕಾಡ್ತಕ್ಕಂತ ರೋಗಗಳು ಯಾವ್ಯಾವ ಕುರಿಗಳಿಗೆ ಇಲ್ಲಿ ಸರ್? ಈ ರಾಯಚೂರು ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಹೆಚ್ಚಾಗಿ ಕುರಿಗಳಿಗೆ ಒಂದು ಪ್ರಥಮವಾಗಿ ಕುರಿ ಕರಳು ಬೇನೆ ಅಂತ ಹೇಳ್ತಾರೆ, ಇಟಿ ಅಂತ ರೋಗ. ಎಲ್ಲರೂ ಇಟಿ ಇಟಿ ಅಂತಾರೆ, ಈಗ ಎಂಟ್ರೋಟಾಕ್ಸಿಮಿ ಅಂತ. ಸೊ ಕರಳು ಬೇನೆ ಅಂತಾರೆ ಇದಕ್ಕೆ. ಸೊ ಈ ರೋಗ ಯಾವಾಗ ಬರುತ್ತಂದ್ರೆ, ಯಾವಾಗ ಹಸಿ ಮೇವು ಚಿಗುರು ಮೇವುಗಳನ್ನು ಮೇಯ್ತಾವ, ಆಮೇಲೆ ಹೆಚ್ಚು ಮೇವು ಸಿಗುವ ಕಾಲಕ್ಕೆ ಜಾಸ್ತಿ ಮೇಯ್ದು ಕುರಿಗಳಿಗೆ ಈ ರೋಗ ಬರುತ್ತೆ. ಈ ರೋಗದ ಲಕ್ಷಣಗಳು ಏನಂತಂದ್ರೆ, ಈ ರೋಗಗಳದ್ದು ಯಾವ ಲಕ್ಷಣ ಇರಂಗಿಲ್ಲ, ಒಮ್ಮೆಲೆ ಹೊಟ್ಟೆ ಉಬ್ಬರ ಆಗಿ ಸ್ವಲ್ಪ ಒಂದು ಸಾಯೋದು ಒಂದು 10-15 ನಿಮಿಷ ಮುಂಚೆ ಹೊಟ್ಟೆ ಉಬ್ಬರ ಆಗತ್ತೆ, ಆಮೇಲೆ ಮೇಯೋದು ಬಿಟ್ಟು ಬಿಡ್ತಾವೆ, ಆಮೇಲೆ ಒಂದೊಂಥರ ಒದ್ದಾಡಿ ಸಾವು ಒಪ್ಪಿರ್ತಾವ. ಸೊ ಇದು ಈಟಿ ರೋಗದ ಲಕ್ಷಣಗಳು. ಸಾಯೋ ಹೊತ್ತಿಗೆ ಒಂದಿಷ್ಟು ಉಚ್ಕೋಬಹುದು, ಭೇದಿ ಆಗಬಹುದು, ಆ ತರ ಏನು ಇರುತ್ತೆ. ಇದ್ದು ಯಾವ್ದು ಬೇರೆ ಬಹಳ ಲಕ್ಷಣಗಳು ಕಾಣಲ್ಲ, ಒಮ್ಮೆ ಒಮ್ಮೆಲೆ ಸಾಯೋದು. ಇದು ಈ ಕರಳು ಬೇನೆಗೆ ನಾವು ವರ್ಷಕ್ಕೆ ಎರಡು ಸಲ ಇಟಿ ಅಂತ ಎಂಟ್ರೋಟಾಕ್ಸಿಮಿಯಾ ವ್ಯಾಕ್ಸಿನ್ಸ್ ಅಂತ ಇದೆ, ಆ ವ್ಯಾಕ್ಸಿನ್ಸ್ ನಾವು ಮಾಡ್ತೀವಿ. ಈ ರೋಗಕ್ಕೆ ಮುಂಜಾಗ್ರತವಾಗಿ ಲಸಿಕೆಯನ್ನು ಹಾಕಿದ್ರೆ ಈ ಕೈ ಏನು ತೊಂದರೆ ಆಗುದಿಲ್ಲ. ಈ ರೋಗ ಹತೋಟಿಗೆ ಬರ್ಬೋದು. ಲಸಿಕೆಯನ್ನ ಎರಡು ಸಲ ಯಾವ್ಯಾವಾಗ ಹಾಕಿಸ್ಬೇಕು ಅದನ್ನ? ಈಗ ಮಳೆ ಬರೋದು ಮುಂಚೆ ಅಂದ್ರೆ ಈ ಬ್ಯಾಸಿಗೆ ಮೇ ಜೂನ್ ನಲ್ಲಿ ಒಂದ್ಸಲ ಇಟಿ ವ್ಯಾಕ್ಸಿನ್ಸ್ ಮಾಡೋದು, ಇನ್ನೊಂದು ಡಿಸೆಂಬರ್ ಟು ಫೆಬ್ರವರಿ ಈ ತಿಂಗಳ ಒಳಗೆ ಮಾಡಬಹುದು. ಅಂದ್ರೆ ಇದು ರೋಗ ಸಾಮಾನ್ಯವಾಗಿ ಹೊಸ ಚಿಗುರು ಬಂದಾಗ ಜಾಸ್ತಿ ತಿನ್ನೋದ್ರಿಂದ ಮೇವು ಹೊಟ್ಟೆ ಒಬ್ಬಿ ಕುರಿಗಳು ಸಾಯ್ತಾವಂತೀವಿ. ಸಾಯ್ತಾವೆ. ಇದು ಕರಳು ಬೇನೆ. ಇನ್ನೊಂದು ರೋಗ ಈಗ ಇತ್ತೀಚೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ವರ್ಷ ಕುರಿ ಸಿಡುಬು ಅಂತ ಒಂದು ರೋಗ. ಈ ರೋಗ ಅಂದ್ರೆ ಶೀಪ್ ಪಾಕ್ಸ್ ಅಂತಾರ. ಈ ರೋಗ ಈ ವರ್ಷ ಕೆಲವೊಂದು ಗ್ರಾಮಗಳಲ್ಲಿ ನಾವು ಕಂಡಿದೀವಿ. ಇದಕ್ಕೂ ನಮ್ಮಲ್ಲಿ ವ್ಯಾಕ್ಸಿನೇಷನ್ಸ್ ವ್ಯಾಕ್ಸಿನ್ ಇದೆ. ಕುರಿ ಸಿಡುಬು ವ್ಯಾಕ್ಸಿನ್ಸ್ ಅಂದ್ರೆ ಶೀಪ್ ಪಾಕ್ಸ್ ವ್ಯಾಕ್ಸಿನ್ಸ್. ಮುಂಜಾಗ್ರತವಾಗಿ ನಾವು ಈ ವ್ಯಾಕ್ಸಿನ್ಸ್ ಮಾಡಿಸಿ ಬಿಟ್ಟಿದ್ರೆ ಏನು ಕುರಿಗಳಿಗೆ ಏನು ತೊಂದರೆ ಆಗೋದಿಲ್ಲ. ಹೇಗೆ ಸಿಡುಬು ಅಂತಂದ್ರೆ ಏನು ಲಕ್ಷಣಗಳು ಬರ್ತಾವೆ ಇದು ಸಾಮಾನ್ಯವಾಗಿ ಹೇಗೆ? ಕುರಿ ಸಿಡುಬು ಅಂತಂದ್ರೆ ಸೇಮ್ ನಮ್ಮಲ್ಲಿ ಈ ಲಾರ್ಜ್ ಅನಿಮಲ್ಗೆ ಯಾವ ತರ ಚರ್ಮ ಗಂಟು ರೋಗ ಅಂತ ಬಂದಿತ್ತು, ಇದನ್ನ ಸೇಮ್ ಚರ್ಮ ಗಂಟಾಗತ್ತೆ. ಎಲ್ಲೆಲ್ಲೆಲ್ಲೆಲ್ಲೆ ಚರ್ಮಗಳು ಗಂಟಾಗಿ ಗಾಯ ಆಗಿ ಆಮೇಲೆ ಕುರಿಗಳಿಗೆ ಬಹಳ ತೊಂದರೆ ಆಗ್ತದೆ, ಜ್ವರ ಇರುತ್ತೆ, ಮೇಯೋದು ಬಿಟ್ಟು ಬಿಟ್ಟಿರ್ತಾವೆ. ಸೊ ಇವೆಲ್ಲ ಶೀಪ್ ಪಾಕ್ಸ್ ಅಂದ್ರೆ ಈ ಕುರಿ ಸಿಡಿಬೋದು ಲಕ್ಷಣಗಳು ಸರ್. ಅಂದ್ರೆ ಇದು ಲಸಿಕೆಯನ್ನ ಹಾಕ್ಸೋದು ವರ್ಷದಲ್ಲಿ ಒಂದ್ಸಲ ಹಾಕಿಸ್ಬೇಕಾಗುತ್ತೆ ಸಿಡುಬು ರೋಗಕ್ಕೆ, ಕುರಿ ಸಿಡುಬುಗೆ? ಸಿಡುಬು ರೋಗ ಲಕ್ಷಣ ಅಥವಾ ಏನು ರಿಪೋರ್ಟ್ಸ್ ಏನಾದ್ರು ಆಯ್ತು ಅಂದ್ರೆ ಅದ್ರದ್ದು ಸೂಚನೆ ಬರುತ್ತೆ ಸರ್. ಒಂದು ವಿಲೇಜ್ ನಲ್ಲಿ ಆಯ್ತು ಅಂದ್ರೆ ಅವಾಗ ಸುತ್ತಮುತ್ತ ಎಲ್ಲ ವಿಲೇಜ್ ಗಳು ಮಾಡಬೇಕು. ಇದು ಒಂದು ಅಂಟು ರೋಗ ಅಂತ ಹೇಳ್ಬಹುದು. ಇದು ಒಂದು ಕುರಿಲಿಂದ ಇನ್ನೊಂದು ಕುರಿಗೆ ಹರಡುವಂತ ರೋಗ. ಇಂತ ಬಂದಿದ್ದು ಕುರಿಗಳು ಬೇರ್ಪಡಿಸ್ಬೇಕು. ಒಂದ ಹಿಂಡಿನಲ್ಲಿ ನೂರು ಗಟ್ಟಲೆ ಕುರಿ ಇರ್ತಾವೆ. ಆ ನೂರು ಕುರಿ ಒಳಗೆ ಯಾವ್ದೊಂದು ಕಾಣಿಸ್ಕೊಂಡ್ರೆ ಕುರಿ ಬೇರ್ಪಡಿಸ್ಬೇಕು, ಬೇರೆ ಕಡೆ ಹಾಕಬೇಕು. ಆಮೇಲೆ ಬೇರೆ ಕಡೆ ಹಾಕಿ ಉಳಿಕೋದು ಚಲೋ ಇರೋದು ಕುರಿಗಳಿಗೆ ಕುರಿ ಸಿಡುಬು ಲಸಿಕೆಯನ್ನ ಹಾಕಿಸ್ಬೇಕು ಸರ್. ಈಗ ಸಿಡುಬು ರೋಗ ಬಂದಿರತಂತ ಕುರಿನ ಸಪರೇಟ್ ಆಗಿ ಅದಕ್ಕೆ ಏನ್ ಆರೈಕೆ ಮಾಡ್ಬೇಕು? ಅದಕ್ಕೆ ಏನಾದ್ರೂ ಬಂದಿರತ ಸಿಡುಬು ರೋಗ ಆಲ್ರೆಡಿ ಬಂದಿದ್ದು ಕುರಿಗಳಿಗೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಚಿಕಿತ್ಸೆ ಇದೆ. ಪೊಟಾಶಿಯಂ ಪರ್ಮಾನೆಂಟ್ ಸೊಲ್ಯೂಷನ್ ಏನಿರ್ತದೆ ಅದರಲ್ಲಿಂದ ಬಾಯಿಗೆ ತೊಳೆಯೋದು, ಆಮೇಲೆ ಎಲ್ಲೆಲ್ಲಿ ಗಾಯ ಆಗಿರ್ತದೆ ಆ ಗಾಯಗಳು ತೊಳಿಬೇಕು ಸ್ವಚ್ಛವಾಗಿ. ಆಮೇಲೆ ಗಾಯ ತೊಳೆದಿದ ನಂತರ ಗಾಯದ ಮೇಲೆ ಮಲಂಗಳನ್ನ ಹಚ್ಚಬಹುದು, ಐಮ್ಯಾಕ್ಸ್ ಅಂತ ಮಲಂ ಇದೆ. ಆಮೇಲೆ ಪ್ರತಿಯೊಂದು ಕುರಿಗೆ ಜ್ವರ ಇರುತ್ತೆ ಆ ಟೈಮಿಗೆ, ಆಮೇಲೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ತದೆ. ಸೊ ಅವೆಲ್ಲ ಇದು ಮಾಡಕ್ಕೆ ಆಂಟಿಬಯೋಟಿಕ್ಸ್ ಮತ್ತೆ ಜ್ವರ ನಿವಾರಕ ಔಷಧಿಗಳು ನಾವು ಉಪಯೋಗ ಮಾಡ್ತೀವಿ ಸರ್. ರೋಗದ್ರಕಗೊಂಡಿದ್ದು ಈ ಜಾನುವಾರುಗಳು ಕಂಪ್ಲೀಟ್ ಆಗಿ ಬೇರೆ ಬೇರೆ ಮಾಡಬೇಕು. ಅಂದ್ರೆ ಸಪರೇಟ್ ಆಗಿ ಅಂದ್ರೆ ಹಿಂಡಿನ ಜೊತೆ ಮಿಕ್ಸ್ ಮಾಡಬಾರ್ದು. ಅವನ್ನ ಮಿಕ್ಸ್ ಮಾಡಬಾರ್ದು ಸರ್. ಅಂದ್ರೆ ಬೇಗ ಪ್ರಸಾರ ಆಗಿಬಿಡತ್ತಾ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಇದು ಹೋಗ್ಬಿಡತ್ ಕಾಣಿಸುತ್ತೆ, ಬಹಳ ತೀರಾ ಜೋರಾಗಿ ಇದು ಆಗುತ್ತೆ. ಆಮೇಲೆ ಇದು ಏನು ಅಪಾಯಕಾರಿ? ಸತ್ತ ಕುರಿಗಳನ್ನ ಆಯ್ತು, ಸತ್ತ ಕುರಿಗಳನ್ನ ನಿರ್ವಹಣೆ ಮಾಡೋದಾಯ್ತು, ಹೇಗೆ ಇಲ್ಲಿ ಒಂದೆಡೆ ಕುರಿ ಸಿಡುಬು ರೋಗ ಬಂದ್ ಸತ್ತು ಅಂತಂದ್ರೆ? ಸರ್, ಮೃತಪಟ್ಟು ಕುರಿಗಳು ಆಕ್ಚುಲಿ ಆತರ ಎಲ್ಲಿ ಬೇಕಲ್ಲಿ ಇವರು ರೈತರು ಏನ್ ಮಾಡ್ತಾರ, ಎಲ್ಲಿ ಬೇಕಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತಾರ ಸರ್. ಎಲ್ಲೋ ಕುರಿ ಸಾಕಾಣಿಕೆ ಸತ್ತು ಬಿಡ್ತಾರೆ, ಏನ್ ಮಾಡೋದು? ಅಲ್ಲೇ ಬಿಟ್ಟು ಬಂದ್ಬಿಡ್ತಾರ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಇನ್ನೊಂದು ಇಲ್ಲಾಂದ್ರೆ ಎಲ್ಲಿ ಒಂದು ಗಿಡಕ್ಕೆ ಹ್ಯಾಂಗ್ ಮಾಡಿ ಬಂದ್ಬಿಟ್ಟಿರ್ತಾರೆ. ಸೊ ಆತರ ಮಾಡಬಾರ್ದು. ಇದು ವೈರಾಣುಲಿಂದ ಬರೋದು ರೋಗ. ಇದು ಇದ್ದು ಒಂದು ಕುರಿಲಿಂದ ಇನ್ನೊಂದು ಕುರಿ ಅವ್ರ ಕುರಿಗೆ ಬಂದಿರ್ತಾವ, ಇನ್ನು ಬೇರೆ ಕುರಿಗೂ ಬರಬಹುದು. ಸೊ ಈ ರೈತರಿಗೆ ಬಹಳ ನಷ್ಟ ಆಗತ್ತೆ, ಒಂದರಿಂದ ಒಂದು ಹರಡಿದ್ರೆ. ಸೊ ಇದು ಹರಡಬಾರದು ಅಂದ್ರೆ ಈ ಸತ್ತಿದ್ದು ಕುರಿಗಳು ತಗೊಂಡೋಗಿ ಯಾವ್ದೊಂದು ತೆಗ್ ಮಾಡಿ ಅದರಲ್ಲಿ ಉಣಬೇಕು, ಬರಿ ಮಾಡಬೇಕು. ಆಮೇಲೆ ಬರಿ ಮಾಡೋ ಸಲಗೆ ಅದಕ್ಕೆ ಸುಣ್ಣ, ಆಮೇಲೆ ಇಲ್ಲಾಂದ್ರೆ ಉಪ್ಪು ಇವೆಲ್ಲ ಹಾಕಿ ಆಮೇಲೆ ಇದು ಮಾಡಬೇಕು. ಮತ್ತೆ ವಿಶೇಷವಾಗಿ ಈ ಕುರಿಗಳಿಗೆ ಮತ್ತೊಂದು ಈ ನೀಲಿ ನಾಲಿಗೆ ರೋಗ ಅಂತೇಳಿ ನಾವು ಕೇಳ್ತಾ ಇರ್ತೀವಿ. ನೀಲಿ ನಾಲಿಗೆ ರೋಗ ಆಕ್ಚುಲಿ ಇದು ಮಳೆಗಾಲ ಹೋಗಿ ಚಳಿ ಋತುವಿನ ಮಧ್ಯದಲ್ಲಿ ಬರೋದು ಸರ್. ಇದನ್ನು ಯೂಶುವಲಿ ಆಗಸ್ಟ್ ಅಲ್ಲಿಂದ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಈ ರೋಗ ಹೆಚ್ಚಿಗೆ ಕಾಣ್ತೀವಿ. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಪ್ರತಿ ಒಂದು ಈಗೂ ಕೆಲವೊಂದು ಕಡೆ ಬ್ಲೂಟಂಗ್ ಸಿಂಪ್ಟಮ್ಸ್ ಇರೋ ರೋಗಗಳು ಇದಾವೆ ಸರ್. ಹೇಗೆ ಈಗ ಲಕ್ಷಣಗಳು ಹೇಗಿರ್ತಾವೆ ನೀಲಿ ನಾಲಿಗೆ ರೋಗ ಕುರಿಗಳಲ್ಲಿ ಲಕ್ಷಣಗಳನ್ನು? ನೀಲಿ ನಾಲಿಗೆ ರೋಗದ್ದು ಲಕ್ಷಣ ಅಂದ್ರೆ ಸರ್, ಈ ನೀಲಿ ನಾಲಿಗೆ ಅಂದ್ರೆ ಈ ನಾಲಿಗೆ ನೀಲಿ ಅಂತ ಹೇಳ್ತಾರೆ, ಏನಿಲ್ಲ ನಾಲಿಗೆ ಏನಾಗುತ್ತೆ ಸರ್, ಸಿಕ್ಕಾಪಟ್ಟೆ ಬ್ಲಡ್ ಸಪ್ಲೈ ಅಲ್ಲೇ ಆಗಿ ಅಲ್ಲೇ ಇನ್ಫ್ಲಮೇಷನ್ ಆಗಿ ಸಿಕ್ಕಾಪಟ್ಟೆ ರಕ್ತ ಅಲ್ಲೇ ಜಮಾ ಆಗುತ್ತೆ. ನೋಡಿದ್ರೆ ನಾವು ಬ್ಲಾಕ್ ಫಿಶ್ ಕಲರ್ ಬಂದಿರ್ತದೆ. ಆ ಕಾರಣಕ್ಕೆ ಅದಕ್ಕೆ ನೀಲಿ ನಾಲಿಗೆ ಅಂತ ಹೆಸರು. ಬರಲಾರದಂತೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನೀಲಿ ನಾಲಿಗೆ ರೋಗ ಬಂದಾಗ ಏನ್ ಮಾಡ್ಬೇಕಾಗತ್ತೆ? ಸ್ವಲ್ಪ ನೀಲಿ ನಾಲಿಗೆ ರೋಗಕ್ಕೆ ಈಗ ಇತ್ತೀಚೆಗೆ ಸರ್ ಒಂದು ಟ್ರಯಲ್ ವ್ಯಾಕ್ಸಿನ್ಸ್, ಆಮೇಲೆ ನಮ್ಮ ಇಲಾಖೆನವರು ಒಂದು ಟ್ರಯಲ್ ವ್ಯಾಕ್ಸಿನ್ಸ್ ಬ್ಲೂ ಟಂಗ್ ವ್ಯಾಕ್ಸಿನ್ಸ್ ಅಂತ ಕಂಡಿಡಿದ್ದಾರೆ. ಆ ವ್ಯಾಕ್ಸಿನ್ಸ್ ಕೂಡ ಮಾಡಿದ್ರೆ ಒಂದೊಂದ್ ಕಡೆ ಇದು ಆಗತ್ತೆ ಸರ್, ಹತ್ತೊಟ್ಟಿಗೆ ಬರುತ್ತೆ ಸರ್. ಈಗ ನಿಮ್ ಇಲಾಖೆಯಿಂದ ಕೊಡ್ತಾ ಇರ್ತಾರ ಅದನ್ನ? ಅದು ಆಕ್ಚುಲಿ ಯಾವ ಏರಿಯಾದಲ್ಲಿ ಯಾವಾಗ ಒಂದು ಬ್ಲೂ ಟಂಗ್ ರೋಗೋತ್ರಕ ಆಗಿರ್ತದ ಆ ಏರಿಯಲ್ಲಿ ನಾವು ಪ್ಲೇಸ್ ನಾವು ಇದು ಮಾಡ್ಕೊಂಡು ಅಲ್ಲಿ ಆ ರೋಗೋದ್ರಗೊಂಡಿದ್ದು ಖಚಿತ ಪಡ್ಕೊಂಡು ಲಸಿಕೆಯನ್ನು ತರಿಸಿರ್ತೀವಿ. ಲಸಿಕೆ ತರಿಸಿ ಲಸಿಕೆ ಮುಂಜಾಗ್ರತವಾಗಿ ಮಾಡಿರ್ತೀವಿ ಸರ್. ಮತ್ತೊಂದು ಸಾಮಾನ್ಯವಾಗಿ ಕುರಿಗಳಲ್ಲೆಲ್ಲ ಒಂಥರ ಮೂಗಲ್ಲಿ ಸುಂಬಳ ಸೇರ್ತಾ ಇರತ್ತೆ, ಹಾಗೆ ಜ್ವಲ್ ಸುರಿತಾ ಇರ್ತದ, ಆಮೇಲೆ ಬಹಳಷ್ಟು ಕುರಿಗಳು ಕುಂಟು ಬಿದ್ದಿರ್ತಾವೆ, ನೋಡ್ತಾ ಇರ್ತೀವಿ ಹಿಂಡುಗಳಲ್ಲೆಲ್ಲ. ಏನು ಈ ತರ ಆಗ್ತಾ ಇರೋದು, ಏನೋ ಕಾರಣಗಳು ಅಂತಿರ್ತಾವ? ಆಮೇಲೆ ಇನ್ನೊಂದು ಕುರಿಗಳು ಹಿಕ್ಕಿ ಹಾಕ್ಬೇಕು. ಆಕ್ಚುಲಿ ಕುರಿಗಳು ಏನ್ ಮಾಡ್ತಾವ, ಒಮ್ಮೆ ಹಂಗೆ ಎಮ್ಮೆ ಸಗಣಿ ಹಾಕಿದಂಗ ಹಂಗೆ ಹಾಕ್ತಿರ್ತಾವೆ ಸರ್. ಇದರಲ್ಲಿ ಏನಾಗುತ್ತೆ ಕುರಿಗಾರರು, ಇದು ಈ ಮಾಹಿತಿ ಬಹಳ ಒಳ್ಳೆ ಮಾಹಿತಿ ಸರ್. ಇದು ಏನಾಗುತ್ತೆ ಕುರಿಗಾರರು, ಅವರು ಒಂದೇ ಹೊಲದಲ್ಲಿ ಮೇಯಿಸುವಂತ ಜಮೀನುಗಳು ಉಳಿಲಿಲ್ಲ ಸರ್ ಈಗ. ಆಮೇಲೆ ಬೇರೆ ಫಾರೆಸ್ಟ್ ಏರಿಯಾನು ಕೂಡ ಇಲ್ಲ ಸರ್ ಇಲ್ಲಿ ಮೇಯಿಸಕ್ಕೆ. ಎಲ್ಲಿ ಒಂದು ಆ ಬೆಳೆ ಕಟವಾದ ನಂತರ ಆ ಹೊಲದಲ್ಲಿ ಮೇಯಿಸಬೇಕಾಗುತ್ತೆ. ಏನ್ ಮಾಡ್ತಾರೆ, ಇದು ಗದ್ದೆ ಹಾಕಿ ಹಚ್ಚಿರ್ತಾರೆ ನಮ್ಮ ಏರಿಯಾದಾಗ. ಗದ್ದೆಯಲ್ಲಿ ಏನು ಕಟವು ಆದ ನಂತರ ಇವರು ಗದ್ದೆಗೆ ಹೋಗಿ ಕುರಿಗಳನ್ನ ಬಿಟ್ಟು ಬಿಟ್ಟಿರ್ತಾರೆ. ಈ ಗದ್ದೆಗ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಅವೆಲ್ಲ ಫರ್ಟಿಲೈಸರ್ಸ್ ಎಲ್ಲ ಉಪಯೋಗ ಮಾಡಿರ್ತಾರೆ ಸರ್. ಆ ಮೇವುಗಳನ್ನು ಮೇಯ್ದ ತಕ್ಷಣ ಅವಕ್ಕೆ ವಿಷಪ್ರೀತ ಮೇವು ಮೇಯ್ದಂಗ ಆಗತ್ತೆ. ಆ ವಿಷಲಿಂದನೇ ಅದು ಬೇದಿ ಆಗೋದು. ಆಮೇಲೆ ಒಂದೊಂದು ಅವರು ಹೇಳ್ತಾ ಇರ್ತಾರೆ ಕರ್ದಾಗಿ ನಿಂತಿರ್ತಾವ ಅಂತ, ಅದು ಮೇಯುವುದಿಲ್ಲ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಗದ್ದೆಯನ್ನ ಅವಾಯ್ಡ್ ಮಾಡ್ಬೇಕಂತಿರ್ತಾವ. ಗದ್ದೆ ಅವಾಯ್ಡ್ ಮಾಡೋದು ಉತ್ತಮ, ಯಾಕಂದ್ರೆ ಗದ್ದೆಗೆ ಹೋದ ನಂತರ ಏನ್ ಮಾಡ್ತಾವ, ಗದ್ದೆಯಲ್ಲಿ ಬಿಟ್ಟಿರೋದು ಈಗ ಹೊಸ ಹೊಸ ಮೆಷಿನ್ ಹಾಕಿ ಕೊಯ್ದಿರ್ತಾರೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ನೆಲ್ಲನ್ನು ಉದುರಿರ್ತಾವೆ, ಆ ನೆಲ್ಲು ಡೈರೆಕ್ಟ್ ಆಗಿ ಮೇಯ್ದು ಬಿಡ್ತಾವೆ. ಅದನ್ನು ಹೆಚ್ಚು ಮೇಯ್ದ್ರು ಒಂಥರ ಪಚನೆ ಆಗ್ಲಾರದು, ಹೊಟ್ಟೆ ಉಬ್ಬರ ಆಗಿ ಒಂದೊಂದು ಸಾಯೋದು. ಇನ್ನ ಸಾಮಾನ್ಯವಾಗಿ ಕುರಿಗಳು ಸೀನ್ತಾ ಇರ್ತವೆ, ಒಂಥರ ಹಿಂಡುಗಳಲ್ಲಿ ಹೋದಾಗ ನೋಡ್ತಾ ಇರ್ತೇವೆ ನಾವು, ಬಡ ಬಹಳಷ್ಟು ಕುರಿಗಳು ಸೀನ್ತಿರ್ತವೆ. ಏನು ಆತರ ಸಿಂಪ್ಟಮ್ಸ್? ಅದು ಕೆಲವೊಂದು ಈ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇರೋದು, ಈ ಶ್ವಾಸಕೋಶದ ಪ್ರಾಬ್ಲಮ್ ಬರುತ್ತೆ ಸರ್. ಈಗ ಏನಾಗುತ್ತೆ, ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಕುರಿಗಳು ಎಲ್ಲೇ ಬೇಕಲ್ಲೇ ಮೇಯಿಸಿರ್ತಾರ, ಆ ಮೇವುಗಳ ಮೇಲೆ ಜಿಗಿ ಟೈಪ್ ಬಂದು ಅಂದ್ರೆ ಮೈಕೋ ಪ್ಲಾಸ್ಮಲ್ ಇನ್ಫೆಕ್ಷನ್ ಆಗಿರುತ್ತದ ಸರ್ ಅದ್ರಲ್ಲಿಂದ. ಸೊ ಮೈಕೋ ಪ್ಲಾಸ್ಮಲ್ ಇನ್ಫೆಕ್ಷನ್ ಆದಾಗ ನಾವು ಆಂಟಿಬಯೋಟಿಕ್ ಆಮೇಲೆ ಯಾವ್ದೊಂದು ಹಾಕಿದ್ರು ಆದಷ್ಟು ಫಲಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಸಮಯದಲ್ಲಿ ಅವ್ರಿಗೆ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್, ಕೆಮ್ಮು ಜಾಸ್ತಿ ಆಗಿ ಸೀನೋದು. ಆಮೇಲೆ ಇನ್ನೊಂದು ಸೀನೋದ್ಸಲ ಕಾರಣ ಏನಂತಂದ್ರೆ ಅವಕ್ಕೆ ಬೋಟ್ ಫ್ಲೈ ಅಂತ ಒಂದು ಇನ್ಫೆಕ್ಷನ್ ಆಗುತ್ತೆ. ಸೊ ಅದ್ರದ್ದು ನಾವು ಅವಾಗ ಅವಾಗ ಡಿವಾರ್ಮಿಂಗ್ ಮಾಡಿಸ್ತಿರ್ತೀವಿ ಐವರ್ಮೆಕ್ಟಿನ್ ಲಿಂದ. ಸೊ ಅವ್ರಿಗೆ ಎಲ್ಲ ಗೊತ್ತಿದೆ ಸರ್, ಹೈಟೆಕ್ ಅಂತ ಸೊಲ್ಯೂಷನ್ ಕೊಡಿಸ್ತಾರೆ ಸರ್ ಅವ್ರು, ಅದ್ರಲ್ಲಿಂದಾನೇ ಪರಿಹಾರ ಆಗುತ್ತೆ ಸರ್. ಈಗ ಕುರಿಗಾರರು ತಮ್ಮದೇ ಒಂದು ಔಷಧಗಳನ್ನ ಚುಚ್ತಾ ಇರ್ತಾರೆ, ಇಂಜೆಕ್ಷನ್ ಕೊಡ್ತಾ ಇರ್ತಾರೆ ಬೇರೆ ಬೆಳೆಗೆ, ಹೇಗೆ ಇಲ್ಲಿ ಏನು ತರಬೇತಿ ಪಡ್ಕೊಂಡಿರ್ತಾರ, ಹೇಗೆ ರೈತರು ಅಲ್ಲಿ ಇಲಾಖೆಯಿಂದ ಏನಾದ್ರು ಮಾಹಿತಿ ಪಡ್ಕೊಂಡು ಮಾಡ್ತಿರ್ತಾರ ಅಂತೀರ ಅಥವಾ ಹೇಗಿಲ್ಲ ಸರ್? ಅವರು ಏನು ಮಾಡ್ತಿರ್ತಾರ, ಅವ್ರು ಯಾರೋ ಒಬ್ರು ಡಾಕ್ಟರ್ ಮಾಹಿತಿ ಕಡೆಯಿಂದ ಮಾಹಿತಿ ಕೇಳ್ಕೊಂಡು ಮಾಡ್ತಿರ್ತಾರೆ, ಆತರ ಮಾಡೋದಿಲ್ಲ ಸರ್. ಆತರ ಮಾಡಿ ಏನಾದ್ರು ತೊಂದ್ರೆ ಆಯ್ತು ಅಂದ್ರೆ ಮತ್ತೆ ಡಾಕ್ಟರ್ ಕಡೆ ಹೋಗೋದು. ಡಾಕ್ಟರ್ಗಳು ಯಾವ್ದೊಂದು ಸಜೆಷನ್ ಕೊಟ್ಟಾಗ ಅವ್ರು ಮಾಡ್ತಾರೆ, ಯಾಕಂದ್ರೆ ಅವ್ರು ಒಬ್ಬರ ಹತ್ರ 200-300 ಎನಿಮಲ್ಸ್ ಇರುತ್ತೆ ನೋಡಿ. ಒಂದು ಗ್ರಾಮನಲ್ಲಿ ಒಂದು 200 ಜನ ಮನುಷ್ಯರು ಇದ್ರೆ ಏನಾಗ್ತದೆ, ಆ ಗ್ರಾಮನಲ್ಲಿ ಒಂದು ಡೈಲಿ ಒಂದು 4-5 ಜನಕ್ಕೆ ಅಂತದ ರೋಗ ಎದ್ದೇ ಇರುತ್ತೆ, ಯಾವ್ದೊಂದು ರೋಗ. ಸೊ ಅವರು ಚಿಕಿತ್ಸೆಗೆ ಡಾಕ್ಟರ್ ಕಡೆ ಹೋಗಬೇಕು ಅಥವಾ ಅಲ್ಲಿ ಯಾರೊಬ್ರು ಡಾಕ್ಟರ್ ಇರ್ತಾರೆ ಅವ್ರ ಕಡೆ ತೋರಿಸ್ತಾರೆ. ಬಟ್ ಇವರಿಗೆ ಪ್ರತಿದಿನ ಒಬ್ಬೊಬ್ರು ಒಬ್ರೊಬ್ರು ಹಾಕಿರ್ತಾರೆ, ಒಬ್ಬೊಬ್ಬರಿಗೆ ಪ್ರತಿದಿನ ಒಬ್ಬೊಬ್ರು ಡಾಕ್ಟರ್ ಹೋಗಿ ಮಾಡ್ಕೊಳಕ್ಕೆ ಅಸಾಧ್ಯ ಅದು. ಸೊ ಹೀಗಾಗಿ ಏನಾಗುತ್ತೆ, ಡಾಕ್ಟರ್ದು ಸಜೆಷನ್ ಮೇಲೆ ಅವ್ರು ಮಾಡ್ತಾರೆ. ಇನ್ನೊಂದು ಹಿಂದುಗಳಲ್ಲಿ ಕುರಿಗಳನ್ನ ನೋಡ್ತಾ ಇರ್ತೀವಿ, ಏನಂತಂದ್ರೆ ಕುರಿಗಳು ಹಾಗೆ ಕುಂಟತಾ ಇರ್ತವೆ, ಹಂಗೆ ಹೋಗ್ತಾ ಇರ್ತವೆ, ಹೊಡ್ಕೊಂಡು ಹೋಗ್ತಿರ್ತಾರೆ, ಕುಂಟತಾ ಇರ್ತಾವ ಕುರಿಗಳು. ಸರ್ ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಜಾಸ್ತಿ ಮಳೆಗಾಲದಲ್ಲಿ ಕುಂಟುದನ್ನ ಜಾಸ್ತಿ ನೋಡ್ತಾ ಇರ್ತೀವಿ ನಾವು ಸರ್? ಮಳೆಗಾಲದಲ್ಲಿ ಏನಾಗುತ್ತೆ, ಫುಟ್ ರಾಟ್ ಅಂತ ಬರ್ತದೆ. ಎಲ್ಲಿ ಮಳೆಗಾಲದಲ್ಲಿ ಅವರು ಮೇಯ್ಸಕ್ಕೆ ಹೋಗಲೇಬೇಕು ಅವ್ರು ಅನಿವಾರ್ಯ. ಸಮಯದಲ್ಲಿ ಏನಾಗುತ್ತೆ, ಮುಳ್ಳು ಚುಚ್ಚಿ ಸ್ವಲ್ಪ ಏನಂದ್ರೆ ಅವಾಗಿಂದ ಅವಾಗ ಏನೋ ಗೊತ್ತಾಗೋದಿಲ್ಲ. ಒಂದ್ ಎರಡು ಮೂರು ದಿವಸ ನಂತರ ಮುಳ್ಳು ಜೊತೆ ಜೊತೆ ಈ ಕೆಸರು ಎಲ್ಲ ಸೇರ್ಕೊಂಡ್ ಬಿಟ್ಟಿರ್ತಾರ ಒಳಗೆ. ಸೊ ಅದ್ರಲಿಂದಾನೇ ಈ ಕುಲ ಇನ್ಫೆಕ್ಷನ್ ಆಗಿ ಈ ಮಣ್ಣಿಲಿಂದಾನೇ ಕೆಲವೊಂದು ಬ್ಯಾಕ್ಟೀರಿಯಾ ಇದೆ ಸರ್, ಆ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆಗಿ ಕಾಲು ಬಾವು ಬಂದು ಇನ್ಫ್ಲಮೇಷನ್ ಆಗಿ ಕುಣ್ತಾ ಇರ್ತಾವೆಲ್ಲ. ಬರ್ತಾ ಬರ್ತಾ ಅದನ್ನು ಚಿಕಿತ್ಸೆ ಮಾಡ್ಲಿಲ್ಲ ಅಂದ್ರೆ ಬರ್ತಾ ಬರ್ತಾ ಅದು ಕ್ಯೂ ಆಗಿ ಗಡ್ಡೆ ಆಗಿ ಆಮೇಲೆ ಕಡಿಮೆನೆ ಆಗೋದಿಲ್ಲ ಸರ್. ಆರ್ ಆರ್ ತಿಂಗಳ ತನಕ ಸಫರ್ ಆಗಿ ಆಮೇಲೆ ವೀಕ್ನೆಸ್ ಆಗಿ ಕುರಿಗಳು ಸಾಯ್ತಾ ಇರ್ತಾವೆ ಸರ್. ಇದಕ್ಕೂ ಕಾಲುಬಾಯಿ ರೋಗಕ್ಕೇನಾದ್ರೂ ಕಾಲುಬಾಯಿ ರೋಗ ಈ ಫುಟ್ ರಾಟ್ ಏನು ಕೆಲಸ ಮಾಡೋದಿಲ್ಲ ಸರ್. ಕಾಲುಬಾಯಿ ರೋಗ ಅದು ಬೇರೆ ರೋಗ ಸರ್, ಅದು ವೈರನ್ನುಲಿಂದಾನೆ ಬರೋದು ಒಂದು ರೋಗ. ಕುರಿಗಳಿಗೆ ಸಾಮಾನ್ಯವಾಗಿ ಬಹಳ ಕಡಿಮೆ ಬರೋದು, 5-6 ವರ್ಷಕ್ಕೆ ಒಂದ್ಸಲ ಬಂದ್ರು ಬಹಳ ಕಡಿಮೆ ಆಗಿ ಹೋಗುತ್ತೆ. ಕಾಲ್ ರೋಗ ಬಾಯಿ ರೋಗದಿಂದ ಬಹಳ ಏನ್ ತೊಂದರೆ ಆಗೋದಿಲ್ಲ ಕುರಿಗಳಿಗೆ. ಹೋದ ವರ್ಷ ಈ ಕಾಲ್ ರೋಗ ಬಾಯಿ ರೋಗ ಬಂದಿತ್ತು ಕುರಿಗಳಿಗೆ, ಮರಿಗಳು ಸಾಯ್ತಾವ ಸರ್ ಈ ಕಾಲ್ ರೋಗ ಬಾಯಿ ರೋಗ ಬಂದಾಗ. ಯಾಕಂದ್ರೆ ಮರಿಗಳಿಗೆ ಇಮ್ಯುನಿಟಿ ಇರಂಗಿಲ್ಲ, ಸೊ ಅವು ಹಾರ್ಟ್ ಪ್ರಾಬ್ಲಮ್ ಆಗಿ ಸಾಯ್ತಾವ ಅಂತ ಹೇಳ್ತಾರೆ ಸರ್. ಈಗ ತಾವು ಸುಮಾರು ವರ್ಷದಿಂದ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕುರಿಗಳೊಂದಿಗೆ ಸಾಕಷ್ಟು ನಿಮಗೆ ಒಡನಾಟ ಇದೆ, ತಾವು ಸಾಕಷ್ಟು ಅಲ್ಲಲ್ಲಿ ಹಿಂಡಿ ಹಿಂಡು ಕುರಿಗಳಲ್ಲೆಲ್ಲ ಹೋಗಿರ್ತೀರಿ, ನಿಮ್ಗೆ ಏನ್ ಅನ್ಸುತ್ತೆ ಅತಿ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಕಾಡ್ತಕ್ಕಂತ ರೋಗ ಯಾವ್ದು, ರೋಗ ದೊಡ್ಡ ರೋಗ ಕಾಡ್ತಕ್ಕಂಥದ್ದು ಕುರಿಗಳಿಗೆ ಅಂತೀರಿ? ಸರ್ ಆಕ್ಚುಲಿ ರೋಗಕ್ಕಿಂತನೇ ಜಾಸ್ತಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಇದಾವೆ. ಕುರಿಗಾರರು ಯಾರು ಅರ್ಥ ಮಾಡ್ಕೊಂಡಿರ್ತಾರ ಅವ್ರ ಕುರಿಗಳಿಗೆ ಯೂಶುವಲಿ ನಮ್ ಡಾಕ್ಟರ್ದು ಏನು ಕೆಲಸನೇ ಇಲ್ಲ ಅಂತ ಹೇಳ್ಬಹುದು ಸರ್. ಯಾಕಂದ್ರೆ ಅವರು ಒಳ್ಳೆ ಟೈಮ್ ಪ್ರಕಾರ ಏನೇನು ಹಾಕಬೇಕು. ಈಗ ಟೈಮಿಗೆ ಒಂದ್ ವರ್ಷಕ್ಕೆ ಏನು ಇಲ್ಲ ಅಂದ್ರೆ 3 ಸಲ ಜಂತುನಾಶಕ ಔಷಧಿಗಳನ್ನು ಹಾಕಬೇಕು. ಈಗ ಏನ್ ಮಾಡ್ತಿರ್ತಾರೆ, ಜಂತುನಾಶಕ ಔಷಧಿ ಕೆಲವೊಬ್ರು ಹಾಕಲ್ಲ, ಹಂಗೆ ಮೇಯಿಸ್ತಾ ಇರ್ತಾರೆ. ಆಕ್ಚುಲಿ ಕುರಿಗಳು ಹೊರಗೆ ಬಿಟ್ಟು ಮೇಯಿಸಿದ್ರೆ ಏನಾಗುತ್ತೆ, ಇತ್ತೀಚೆಗೆ ಅಂತೂ ನಾವು ನೋಡ್ತಾ ಇದೀವಿ ಬಹಳಷ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಸತ್ತಿದ ನಂತರ ನೋಡ್ತೀವಿ ನಾವು ಅಂದ್ರೆ ಸಾಯದ್ದು ಮೇನ್ ಕಾರಣ ಅಂದ್ರೆ 4-5 ಪರೋಪಜೀವಿ ಪ್ಯಾರಾಸೈಟ್ಸ್ಗಳು ಇದಾವೆ. ಪ್ಯಾರಾಸೈಟ್ಸ್ ಒಳಗೆ ಹೋದ ನಂತರ ಏನಾಗುತ್ತೆ, ಅದರಿಂದಾನೇ ಎಲ್ಲ ವೀಕ್ನೆಸ್ ಮಾಡಿ ಕುರಿಗಳು ಸಾಯೋದುಂಟು. ಆಮೇಲೆ ನನ್ನ ಪ್ರಕಾರ ರೋಗದಾಗ ಆಕ್ರಮಣ ಆಗ್ತದೆ ಸರ್. ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಮೇಲೆ ಈಗ ನೋಡಿ ಸರ್, ಬ್ಯಾಸಿ ಟೈಮ್ ಯಾವ ತರ ಕುರಿ ಮೇಯಿಸಬೇಕು, ಯಾವ ತರ ನೀರು ಕುಡಿಸ್ಬೇಕು, ಎಲ್ಲಿ ಬೇಕಲ್ಲಿ ನೀರು, ಯಾವ್ದೋ ಒಂದು ಕುಲುಷಿತವಾದ ನೀರು ಕುಡಿಸಿದ್ರೆ ಅವಕ್ಕೆ ರೋಗ ಬರೋದು ಶಿಶುವರು ಆತರ ನೀರು. ಆಮೇಲೆ ಬ್ಯಾಸಿಗೆ ಟೈಮ್ಗೆ ಲವಣಾಂಶದ ಮಿಶ್ರಣ ಎಕ್ಸ್ಟ್ರಾ ಆಗಿ ನಾವು ಕುರಿಗಳಿಗೆ ಹಾಕಬೇಕು. ಆತರ ಹಾಕಿದ್ರೆ ಏನಾಗುತ್ತೆ, ಈ ತೊಂದರೆ ಆಗೋದಿಲ್ಲ, ಈ ಬಿಸಿಲಿಗೆ ತಡ್ಕೊಂತಾವ. ಇಲ್ಲಾಂದ್ರೆ ಬಿಸಿಲಿಂದು ಸ್ಟ್ರೆಸ್ ಲಿಂದಾನೇ ಬಹಳಷ್ಟು ರೋಗಗಳು ಬರೋದು, ಆಮೇಲೆ ಬಹಳಷ್ಟು ತೊಂದರೆ ಆಗುತ್ತೆ ಕುರಿಗಳಿಗೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಚೆನ್ನಾಗಿ ಯಾರು ಕುರಿಗಳನ್ನ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಮಾಡ್ತಾರೆ ಯಾವ್ದೇ ರೋಗ ಬರೋದಿಲ್ಲ ಅಂತ ಹೇಳ್ತೀರಿ? ಯಾವ ಡಾಕ್ಟರ್ ಆದ್ರೂ ಅದನ್ನೇ ಹೇಳ್ತಾರ, ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡಾಕ್ಟರ್ ಕೆಲಸ 75% ಕಡಿಮೆ ಆಯ್ತು ಸರ್. ಕಡಿಮೆ ಆಗ್ತದ ಇದು, ಅದು ಮನುಷ್ಯರಿಗೂ ಅಷ್ಟೇ ಯಾವ ಪ್ರಾಣಿಗೂ ಅಷ್ಟೇ ಸರ್. ನಾವು ಸರಿಯಾಗಿ ಊಟ ಉಪಚಾರ ಕರೆಕ್ಟ್ ಟೈಮ್ ಪ್ರಕಾರ ನಾವು ಡಯಟಿಂಗ್ ಮಾಡಿದ್ರೆ, ಕರೆಕ್ಟ್ ಊಟ ಮಾಡಿದ್ರೆ ನಮಗೂ ರೋಗ ಬರೋದು ಕಡಿಮೆ ಸರ್. ಈಗ ಬೇರೆ ನಮ್ಮ ಈ ಸಾಕು ಪ್ರಾಣಿ ಎಮ್ಮೆ ಆಕಳು ಎತ್ತುಗಳಲ್ಲಿ ಬರುವ ಹಾಗೆ ಉಣ್ಣೆಗಳ ಕಾಡ್ತದ್ದು, ಇಲ್ಲಿ ಏನಾದ್ರೂ ಕುರಿಗಳಿಗೆ ಹೊರ ಪರಾವಲಂಬಿ ಜೀವಿಗಳಿಂದ ಉಪದ್ರವ ಆಗತ್ತ? ಬಹಳ ಇದೆ ಸರ್, ಬಹಳ ಇದೆ. ಈ ಇತ್ತೀಚೆಗೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಲಿಂದ ಬರೋದು ರೋಗ ಅಂದ್ರೆ ಬೇಬಿಸಿಯೋಸಿಸ್. ಅವರು ಕೆಲವೊಬ್ರು ಅಂತಾರೆ ಸರ್ ರಕ್ತ ಉಚ್ಚವಯ್ಯದತ್ತೆ ಅಂತ. ನಾವು ಅದನ್ನು ಎರಡು ಅರ್ಥ ಮಾಡ್ಕೊಂತೀವಿ. ಒಂದಂದ್ರೆ ರಕ್ತ ಉಚ್ಚವಯ್ಯೋದು ಸಾಯೋದು ಮುಂಚೆ ಅಂದ್ರೆ ಇದು ರೋಗ ಅಂತ್ರಾಕ್ಸ್ ಅಂತ ಒಂದು ನೆರಡಿ ರೋಗ ಅಂತ ಇದೆ. ನೆರಡಿ ರೋಗ ಅದು ಎಲ್ಲ ಕಡೆ ಇಲ್ಲ, ಕೆಲವೊಂದು ಸೀಮಿತ ಏರಿಯಾನಲ್ಲಿ ಇದೆ ಸರ್. ಅವರು ಏನ್ ತಿಳ್ಕೊಂತಾರ, ಇದು ರಕ್ತ ಉಚ್ಚಾಯ್ತು ಅಂದ್ರೆ ಅಂತರಾಕ್ಷ ರೋಗ ಬಂದಿದೆ ಅಂತೆ. ಆಕ್ಚುಲಿ ಅಂತರಾಕ್ಷ ರೋಗ ಎಲ್ಲ ಕಡೆ ಇರಲ್ಲ ಸರ್, ಅದೊಂದು ಕನ್ಫೈನ್ಮೆಂಟ್ ಜೋನ್ ನಲ್ಲಿ ಇರುತ್ತೆ ಸರ್. ಸೊ ಆ ಏರಿಯಾ ನಾವು ಗುರ್ತು ಮಾಡಿಕೊಂಡಿದೀವಿ. ಆ ಏರಿಯಾನಲ್ಲಿ ನಾವು ಪ್ರತಿ ವರ್ಷ ಆ ಟೈಮ್ಗೆ ಯಾವಾಗ ಔಟ್ ಬ್ರೇಕ್ ಆಗೋದು ಆಕ್ಚುಲಿ ಚಾನ್ಸಸ್ ಇರ್ತಾವ, ಆ ಟೈಮ್ಗೆ ನಮ್ಮಲ್ಲಿ ಇಲಾಖೆಯಿಂದ ಅದ್ರ ನೆರಡಿ ರೋಗದ್ದು ಲಸಿಕೆಯನ್ನು ಪೂರೈಸಿರ್ತಾರೆ, ಅದು ನಾವು ಉಚಿತವಾಗಿ ಮಾಡ್ತೀವಿ ಕುರಿಗಳಿಗೆ ಆ ಏರಿಯಾದು. ಸೊ ಅದಕ್ಕೆ ಒಂದು ಪ್ರಾಬ್ಲಮ್ ಬರಲ್ಲ. ಇವರು ಅದನ್ನೇ ಇದು ರಕ್ತ ಉಚ್ಚವಾದ್ರೆ ನೆರಡಿ ರೋಗ ಇರಬಹುದು ಅಂತ ಅವರು ತಿಳ್ಕೊಂಡಿರ್ತಾರೆ. ಅದು ಆಕ್ಚುಲಿ ಅಲ್ಲ, ಅದು ಈ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಇನ್ಫೆಕ್ಷನ್ ಲಿಂದ ಒಂದು ರೋಗ ಬರ್ತದೆ, ಬೇಬಿಸಿಯೋಸಿಸ್ ಅಂತ. ಅದ್ರಲ್ಲಿಂದ ಏನಾಗುತ್ತೆ, ರಕ್ತವನ್ನು ತಿಂದು ಆ ಕ್ರಿಮಿ ರಕ್ತದಾಗ ಹೋಗಿ ರಕ್ತವನ್ನು ತಿಂದಿರ್ತಾವ, ತಿಂದು ಅದು ಡಿಸ್ಟೆಂಟ್ರಿಗೇಟ್ ಆಗಿ ಹಿಮೋಗ್ಲೋಬಿನ್ ಯೂರಿನ್ ಜೊತೆ ಪಾಸ್ ಆಗುತ್ತೆ, ಅವಾಗ ಅದು ರಕ್ತ ಉಚ್ಚಿ ಹೋಯ್ತದ ಅಂತ ಹೇಳ್ತಾರೆ ಸರ್. ಆ ಡಿಸೀಸ್ಗೆ ನಾವು ಏನ್ ಮಾಡ್ತೀವಿ, ಅವರಿಗೆ ಐವರ್ಮೆಕ್ಟಿನ್ ಅಂತ ಒಂದು ಸೊಲ್ಯೂಷನ್ ಇದೆ ಸರ್, ಅದು ಪರೋಪಜೀವಿ ಕೊಲ್ಲಕ್ಕೆ ಔಷಧಿಗೂ ಅದನ್ನ ಎಂಥೆಲ್ಮೆಂಟ್ ನಾವ್ ಕುಡ್ಸಕ್ಕೆ ಹೇಳ್ತೀವಿ. ಅದು ವರ್ಷಕ್ಕೆ ಒಂದ್ ಎರಡ್ ಸಲ ಕುಡಿಸಿದ್ರೆ ಇದು ಪ್ರಾಬ್ಲಮ್ ಜಾಸ್ತಿ ಬರಲ್ಲ ಸರ್. ಹೊರಗಡೆ ಏನಾದ್ರು ಉಣ್ಣೆಗಳು ಆತರ ಆಗಿರ್ತಾವ ಕುರಿಗಳಿಗೆ ಏನಾದ್ರು? ಆಮೇಲೆ ಇನ್ನೊಂದು ದೃಷ್ಟಿಯಿಂದ ಸರ್, ಪ್ರತಿಯೊಂದು ಕಿವಿಗೆ ಕುರಿದ್ದು ಕಿವಿ ಒಳಗೆ ಇರುತ್ತ ಸರ್, ಯಾಕಂದ್ರೆ ಅಲ್ಲಿ ಉಣ್ಣೆ ಇರಲ್ಲ ಸರ್. ಯಾವ ಭಾಗದಾಗ ಉಣ್ಣೆ ಕಡಿಮೆ ಆ ಭಾಗದಾಗ ಅವು ಅಂಡ್ಕೊಂಡು ರಕ್ತ ಹಿರ್ಕೊಂಡು ಕುಡಿತಾರೆ. ಇಲ್ಲಿ ಕುರಿಗಳಿಗೆ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಲ್ಲಿ ಕಟಿಂಗ್ ಅಂದ್ರೆ ಉಣ್ಣೆ ಕಟ್ ಮಾಡ್ತಿರ್ತಾರೆ ಮೈ ಕೂದಲುಗಳನ್ನ, ಹೇಗೆ ಉಣ್ಣೆ ಕಟ್ ಮಾಡೋದು ತಳಿಗಳೇ ಈಗ ಇಲ್ಲ ಸರ್. ಇತ್ತೀಚೆಗೆ ನಾವು ನಮ್ಮಲ್ಲಿ ಒಂದು ರಾಯಚೂರ್ ಬ್ರೀಡ್ ಅಂತ ಇದ್ರು ಡೆಕ್ಕನಿ ಹಸು, ಆ ಬ್ರೀಡ್ ನಾವು ಎಲ್ಲರೂ ತೆಗೆದು ಬಿಟ್ಟಿದ್ದಾರೆ. ಈಗ ಕೆಂಗುರಿ ಏನ್ ಇದಾವೆ ಸರ್, ಅದಕ್ಕೆ ಏನ್ ಉಣ್ಣೆ ಕಟ್ ಮಾಡೋದು ನೆಸೆಸಿಟಿ ಇರಲ್ಲ, ಬೆಳೆಯೋದಿಲ್ಲ ಸರ್ ಉಣ್ಣೆ ಇರೋದಿಲ್ಲ ಸರ್. ಈಗ ನೀರಿನ ಅನುಕೂಲತೆ ಇದ್ರೆ ರೋಗಗಳು ಕಡಿಮೆ ಮಾಡ್ಬೇಕಂದ್ರೆ ಕುರಿಗಳದ ವರ್ಷದಲ್ಲಿ ಒಂದ್ಸಲ ಎರಡ್ ಸಲ ಸ್ನಾನ ಮಾಡಿಸೋದು ಮೈ ತೊಳೆದು ಒಳ್ಳೇದಂತೀರ? ಹೇಗೆ ತಾವ್ ಅನುಕೂಲ ಇದ್ರೆ ಸ್ನಾನ ಮಾಡಿಸಬಹುದು ಸರ್. ಅದು ಒಂದೇ ವರ್ಷಕ್ಕೆ ಒಂದ್ಸಲ ಎರಡ್ ಸಲ, ಯಾಕಂದ್ರೆ ಕೆಲವೊಂದು ಕಡೆ ಎಲ್ಲಿ ಬೇಕಲ್ಲಿ ಅದು ತಬ್ಬಿದ ನಂತರ ಏನಾಗುತ್ತೆ, ಮೇಲೆ ಎಲ್ಲ ಚರ್ಮ ಎಲ್ಲ ಹೊಲಸಾಗಿ ಆರ್ತಿರ್ತಾವ, ಕೆಲವೊಂದು ಬೇದಿ ಆಗಿರ್ತಾವ, ಅದನ್ನ ಅಂಟ್ಕೊಂಡ್ ಬಿಟ್ಟು ಚರ್ಮದ್ದು ಪ್ರಾಬ್ಲಮ್ ಆಗುತ್ತೆ. ಆರ್ ತಿಂಗಳಿಗೆ ಒಂದ್ಸಲ ಮೈ ತೊಳಿಸೋದು ಉತ್ತಮ ಸರ್. ಯೂಸ್ವಲಿ ಅವರು ಬೇಸಿಗೆ ಟೈಮ್ಗೆ ಕಳಿಸ್ತಾರೆ ಸರ್. ತಾವು ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ಕುರಿ ಸಾಕಾಣಿಕೆದಾರರಿಗೆ, ಚೆನ್ನಾಗಿ ಕುರಿಗಳನ್ನ ನಾವು ಇವತ್ತು ಲಾಭ ಪಡ್ಕೋಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತಾರೆ? ಕಾಲದ ತಕ್ಕಂತೆ ಅವರು ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಈಗ ಬೇಸಿಗೆ ಕಾಲದಲ್ಲಿ ಅಂದ್ರೆ ಅವರು ಲೆಮನ್ ಮಿಶ್ರಣ, ಆಮೇಲೆ ವಿಟಮಿನ್ಸ್ ಮಿನರಲ್ಸ್ ಇರೋದು ಔಷಧಿಗಳು ಕುಡಿಸಬಹುದು ಎಕ್ಸ್ಟ್ರಾ ಆಗಿ. ಬೇಸಿಗೆ ಟೈಮ್ಗೆ ಯೂಶುವಲಿ ಮೇವಿಂದು ಕೊರತೆ ಇರುತ್ತೆ, ಶರೀರದಲ್ಲಿ ಪ್ರತಿಯೊಂದು ಪೌಷ್ಟಿಕಾಂಶ ಆಹಾರದ ಪೌಷ್ಟಿಕ ಅಂಶದ್ದು ಕಡಿಮೆ ಬರುತ್ತೆ ಸರ್. ಸೊ ಆ ಟೈಮಿಗೆ ಸ್ವಲ್ಪ ನಾವು ಮೇಲಿಂದ ಇದು ಎಕ್ಸ್ಟರ್ನಲ್ ಆಗಿ ಇದು ಹಾಕಬಹುದು ಸರ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಸೊಲ್ಯೂಷನ್ಗಳು ಲಿಕ್ವಿಡ್ಸ್ಗಳು ಆ ಔಷಧಿ ಹಾಕಬಹುದು. ಆಮೇಲೆ ರೆಗ್ಯುಲರ್ ಆಗಿ ಅವರು ಡಿವಾರ್ಮಿಂಗ್ ಅಂದ್ರೆ ಪರೋಪಜೀವಿದು ಎಗನೆಸ್ಟ್ ಔಷಧಿಗಳು ಕುಡಿಸಬೇಕು ರೆಗ್ಯುಲರ್ ಆಗಿ, ಅಂದ್ರೆ 3 ತಿಂಗಳ ಅಥವಾ 4 ತಿಂಗಳ ಒಳಗೆ ಒಳಗೆ ಕುಡಿಸಬೇಕು ಸರ್. ಜಂತುನಾಶಕಗಳು, ಜಂತುನಾಶಕ ಔಷಧಿ ಅದು ಕುಡಿಸ್ಬೇಕು. ಆಮೇಲೆ ಋತುವಿನ ತಕ್ಕಂತೆ ಲಸಿಕೆಗಳು ಹಾಕಿಸ್ಬೇಕು, ಇಟಿ ಲಸಿಕೆ, ಕುರಿ ಸಿಡುಬು ಲಸಿಕೆ, ಆಮೇಲೆ ಅಂತ್ರಾಕ್ಸ್ ಲಸಿಕೆ, ಹೆಚ್ಎಸ್ ಲಸಿಕೆ, ಪಿಪಿಆರ್ ಲಸಿಕೆ. ಈ ಪಿಪಿಆರ್ ರೋಗನೂ ನಾವು ಯೂಶುವಲಿ ಮರಿಗಳಿಗೆ ನೋಡ್ತಾ ಇರ್ತೀವಿ. ಇದು ಚಳಿಗಾಲ ಹೋಗಿ ಬ್ಯಾಸಿಗೆ ಬರೋದು ಆ ಫೇಸ್ ನಲ್ಲಿ ಡಿಸೆಂಬರ್ ಜನವರಿ ಈ ಟೈಮ್ ನಲ್ಲಿ ಇದು ಜಾಸ್ತಿ ನಾವು ನೋಡ್ತೀವಿ ಈ ರೋಗ. ಆ ಸಮಯದಲ್ಲಿ ಪಿಪಿಆರ್ ವ್ಯಾಕ್ಸಿನೇಷನ್ ಮಾಡಿಸಬಹುದು. ಇದಕ್ಕೂ ವ್ಯಾಕ್ಸಿನೇಷನ್ ಇದೆ, ವರ್ಷದಲ್ಲಿ ಒಂದ್ಸಲ ಎರಡ್ ಸಲ ಹಾಕಿಸ್ಬೇಕು ವ್ಯಾಕ್ಸಿನೇಷನ್ ಪಿಪಿಆರ್. ಇದು ಲೈಫ್ ನಲ್ಲಿ ಒಂದೇ ಸಲ ಸರ್, ಒಂದೇ ಸಲ ಜೀವನದಲ್ಲಿ ಒಂದೇ ಸಲ ಕುರಿಗಳಿಗೆ, ಜೀವನದಲ್ಲಿ ಒಂದೇ ಸಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ದೊಡ್ಡ ಕುರಿಗಳಿಗೆ ಪಿಪಿಆರ್ ಲಸಿಕೆ ಹಾಕುವುದಿಲ್ಲ. ಇಲಾಖೆಯಿಂದ ಇದು ನಿರ್ದೇಶ ಯಾವ ತರ ಇರುತ್ತೆ ಅಂದ್ರೆ ಮರಿಗಳಿಗೆ 3 ತಿಂಗಳದ ಮೇಲೆ, ಆಮೇಲೆ 1 ವರ್ಷದ ಕೆಳಗೆ ಈ ಮರಿಗಳಿಗೆ ಮಾಡಿಸಬೇಕು ಸರ್. ವರ್ಷಕ್ಕೆ ಒಂದ್ಸಲ ಮಾಡಿದ್ರು ಸರ್. ಒಳ್ಳೇದು ಡಾಕ್ಟರ್ ರವೀಂದ್ರನಾಥ್ ಅವರು, ಇದುವರೆಗೂ ಈ ಒಂದು ಕುರಿಗಳಲ್ಲಿ ಬರ್ತಕ್ಕಂತ ಪ್ರಮುಖ ರೋಗಗಳು ಅವುಗಳನ್ನ ನಿರ್ವಹಣೆ ಬಗ್ಗೆ ನಮ್ಮ ಕುರಿ ಸಾಕಾಣಿಕೆದಾರರೊಂದಿಗೆ ವಿಷಯವನ್ನ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುರಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ: ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿದೆ. ಹತ್ತಿ ಹೈಬ್ರಿಡ್ 6,900 ರೂಪಾಯಿಯಿಂದ 7,760 ರೂಪಾಯಿಗಳು, ಅಲಸಂದೆ 4,309 ರೂಪಾಯಿಯಿಂದ 6,459 ರೂಪಾಯಿಗಳು, ಶೇಂಗಾ ಗುಂಗ್ರಿ 4,889 ರೂಪಾಯಿಯಿಂದ 6,555 ರೂಪಾಯಿಗಳು, ಮೆಕ್ಕೆಜೋಳ 1,500 ರೂಪಾಯಿಯಿಂದ 1,626 ರೂಪಾಯಿಗಳು, ಕುಸುಬೆ 3,000 ರೂಪಾಯಿಯಿಂದ 3,829 ರೂಪಾಯಿಗಳು, ಕೆಂಪು ತೊಗರಿ 6,500 ರೂಪಾಯಿಯಿಂದ 8,370 ರೂಪಾಯಿಗಳು. ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ.

ಬರುವಾದೇನಯ್ಯ ಬರುವ ಪಂಜೇಳ ಪರವಡದ ಬರುವ ಪರಜೇಳ ಬರುವದು ಪಂಜೇಳ ಪರವಡದು ಬರುವದು ಪರಜೇಳ ಯಾವತ್ತು ಬರುವಾದೇನೋ ಧರ್ಮದ ವ್ಯಕ್ತಿ ಬರುವಾದೇನಯ್ಯ ಬರುವಾದೇನೋ ಧರ್ಮದ ಎತ್ತಿ ಬರುವಾದೇ